ಸರ್ಕಾರ ಆವರ್ತ ನಿಧಿಯನ್ನು ಬಳಸಿ ರೈತ ಉತ್ಪನ್ನಗಳನ್ನು ಖರೀದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ವಿನಿಯೋಗಿಸುವ ನೆಪದಲ್ಲಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಅವರು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಇನ್ನೂ ಹಲವೆಡೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಲು ಸರ್ಕಾರ ನಿರ್ಧಾರ. ಮುಖ್ಯಮಂತ್ರಿ ಹುದ್ದೆಯ ನಿರ್ಧಾರ ಪಕ್ಷದ ಉನ್ನತ ನಾಯಕರ ನಡುವಿನ ಗೌಪ್ಯ ವಿಚಾರ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ, ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಳೆ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಸಂವಿಧಾನ ದಿನಾಚರಣೆ ಹಾಗೂ ವಿಶ್ವಕಪ್ ವಿಜೇತ ಅಂಧರ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಮುಖ್ಯಮಂತ್ರಿ ಅಭಿನಂದನೆ, ರಾಜ್ಯದ ಆಟಗಾರರಿಗೆ ಸರ್ಕಾರಿ ಉದ್ಯೋಗ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳನ್ನು ಬಾಧಿಸುವ ಏಕಕೋಶ ಜೀವಿ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆಬಿ ಚಿದಾನಂದ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವಂತಹ ಪ್ರೋಟೋಸೋವಾದಿಂದ ಬರುವಂಥ ರೋಗಗಳು ಅಥವಾ ಆದಿಜೀವಿಗಳು ಅಥವಾ ಏಕಕೋಶ ಜೀವಿಗಳಿಂದ ಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಕೆ ಬಿ ಚಿದಾನಂದ ಅವರು. ನಮಸ್ಕಾರ ಡಾಕ್ಟರ್ ಚಿದಾನಂದ ಅವರೇ. ನಮಸ್ಕಾರ ಸರ್. ಈ ಪ್ರೋಟೋಸೋವಾದಿಂದ ಬರುವಂಥ ರೋಗಗಳು ಯಾವ್ಯಾವು ಅಂತೀರಾ? ಪ್ರೋಟೋಸೋವಾ ಅಥವಾ ನೀವೀಗೇನು ಹೇಳಿದ್ರಿ, ಈ ಏಕಕೋಶ ಜೀವಿಗಳು ಅಥವಾ ಏಕಾಣುಜೀವಿಗಳು, ಇದು ಒಂದು ಕಣ್ಣಿಗೆ ಕಾಣದಂಥ ಒಂದು ರೋಗಾಣುಗಳು. ಮುಖ್ಯವಾಗಿ ಇದು ಯಾವುದೇ ಜೀವಿಯ ರಕ್ತದಲ್ಲಿ ಉತ್ಪತ್ತಿಯಾಗಿ ಅಭಿವೃದ್ಧಿ ಆಗುತ್ತೆ. ಅತಿಯಾಗಿ ಅಭಿವೃದ್ಧಿ ಆದಾಗ ಅದು ಕಾಯಿಲೆಯನ್ನು ಉಂಟು ಮಾಡುತ್ತೆ. ಎಲ್ರಿಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಈ ಮಲೇರಿಯಾ ಕಾಯಿಲೆ ಅಂತ ಎಲ್ಲರೂ ಕೇಳಿರ್ತಾರೆ. ಅದು ಕೂಡ ಒಂದು ಏಕಕೋಶ ಜೀವಿಯಿಂದ ಬರುವಂಥ ಈ ಪ್ಲಾಸ್ಮೋಡಿಯಂ. ಹೌದೌದು. ಅದೇ ರೀತಿ ಈ ಮಿಶ್ರತಳಿ ಹಸುಗಳಲ್ಲಿ ಮುಖ್ಯವಾಗಿ ಈ ಹೆಚ್ಚು ಹಾಲು ಉತ್ಪತ್ತಿ ಮಾಡುವಂಥ ಒಳ್ಳೆ ತಳಿಗಳಿದೆಯಲ್ಲ, ಆ ಒಂದು ತಳಿಗಳಲ್ಲಿ ಕಂಡು ಬರುವಂಥ ಪ್ರೋಟೋಸೋವಲ್ ಅಥವಾ ಏಕಕೋಶ ಜೀವಿಗಳಿಂದ ಬರುವಂಥ ಕಾಯಿಲೆಗಳು ಅಂದರೆ ಒಂದು ಅನಾಪ್ಲಾಸ್ಮೋಸಿಸ್ ಅಂತ, ಇದಕ್ಕೆ ಕನ್ನಡದಲ್ಲಿ ಬೇರೆ ಯಾವುದೇ ಹೆಸರಿರೋದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ಕಾಯಿಲೆ ಬೇಬಿಸಿಯೋಸಿಸ್ ಅಂತ, ಭಾಳಷ್ಟು ಮಿಶ್ರತಳಿ ಸಾಕಣೆ ಮಾಡಿದವರಿಗೆ ಅದು ಅನುಭವ ಆಗಿರುತ್ತೆ. ಮುಖ್ಯವಾಗಿ ಅದರ ಮೂತ್ರದ ಕಲರು ಹಾಲಾಕದ ಕಾಫಿ ಅಥವಾ ಟೀ ಥರ ಇರ್ತದೆ. ಇನ್ನೊಂದು ಮುಖ್ಯವಾದ ಕಾಯಿಲೆ ತೈಲೇರಿಯಾಸಿಸ್ ಅಂತ, ಇದು ಕೂಡ 30%-40% ಮಿಶ್ರತಳಿಗಳಿಗೆ ಕಾಯಿಲೆ ಬಂದಿರ್ತದೆ ಅಥವಾ ಬರುವ ಸಾಧ್ಯತೆ ಸಾಮಾನ್ಯವಾಗಿ ಫೀಲ್ಡಲ್ಲಿ ನೋಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ಕಾಯಿಲೆ ಟ್ರಿಪೆನೋಸೋಮಿಯಾಸಿಸ್ ಅಂತ, ಅದನ್ನು ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ. ಆದರೆ ಅದು ಅಷ್ಟು ಅತಿಯಾಗಿ ಸಾಂಕ್ರಾಮಿಕವಾಗಿ ಹರಡ್ತಾ ಇಲ್ಲ, ಅಲ್ಲೊಲ್ಲಿ ಅಪರೂಪದಲ್ಲಿ ಕಂಡು ಬರ್ತದೆ. ಆಮೇಲೆ ಇನ್ನೊಂದು ಸಿಸ್ಟೋಸೋಮಿಯಾಸಿಸ್ ಅಂತ, ಅದನ್ನು ಕಾರಲು ರೋಗ ಅಂತ ಸಾಮಾನ್ಯವಾಗಿ ಕರೀತಾರೆ. ಇದು ಹೆಚ್ಚಾಗಿ ಈ ಹಿನ್ನೀರಿನಲ್ಲಿ ಮೇಯುವಂಥ ಜಾನುವಾರುಗಳಲ್ಲಿ ಈ ಕಾಯಿಲೆ ಕಂಡು ಬರುತ್ತೆ. ಅಂದ್ರೆ ಇವು ಎಲ್ಲ ಮಿಶ್ರತಳಿ ಹಸುಗಳಲ್ಲೇ ಹೆಚ್ಚಾಗಿ ಕಂಡು ಬರುವಂತವು. ನಾನೀಗ ರಕ್ತದಲ್ಲಿರುವಂತಹ ಕಾಯಿಲೆಗಳಾದ ಅನಾಪ್ಲಾಸ್ಮೋಸಿಸ್ ಇರ್ಬೋದು, ತೈಲೇರಿಯಾ, ಬೇಬಿಸೋಸಿಸ್ ಇದೆಯಲ್ಲ, ಇದು ಸಾಮಾನ್ಯವಾಗಿ ಮಿಶ್ರತಳಿಗಳಲ್ಲಿ ಹೆಚ್ಚಿನ ಉತ್ಪಾದನೆಗಾಗಿ ನಾವು ಆಹಾರವನ್ನು ಕೊಡ್ತೀವಲ್ಲ ಅಂತ ಹಸುಗಳಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಚೆನ್ನಾಗಿರ್ತದೆ, ಅದರಲ್ಲಿ ರಕ್ತದ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಸೊ ಆಗ ರಕ್ತದಲ್ಲಿ ಇದು ಈ ರೋಗ ಬೆಳಿಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಆಮೇಲೆ ಕಾರ್ಲ್ ರೋಗ ಅಥವಾ ಸಿಸ್ಟೋಸೋಮಿಯಾಸಿಸ್ ಅಂತ ಏನು ಕರಿತೀವಿ, ಇದು ಸಾಮಾನ್ಯವಾಗಿ ಹಿನ್ನೀರಿನಲ್ಲಿ ಮೇಯುವಂಥ ಯಾವುದೇ ಹಸುಗಳಲ್ಲಿ ಕಂಡು ಬರುತ್ತೆ. ಈಗ ತಾವು ಅನಾಪ್ಲಾಸ್ಮೋಸಿಸ್ ಅಂತ ಹೇಳಿದ್ರಿ, ಹೌದು, ಇದು ವಿಶೇಷವಾಗಿ ಮಿಶ್ರತಳಿ ರಾಸುಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರಿ. ಹೌದು, ಬೇರೆ ಪ್ರಾಣಿಗಳಲ್ಲೂ ಕೂಡ ಕಂಡು ಬರಬಹುದಾ ಇದು? ಹೌದು, ಖಂಡಿತವಾಗಿ. ಇದು ಮುಖ್ಯವಾಗಿ ಎಲ್ಲಾ ಹುಲ್ಲು ಮೇಯುವಂತ ದನ ಎಮ್ಮೆ ಇರ್ಬೋದು, ಕುರಿ ಮೇಕೆಗಳಲ್ಲಿ ಕೂಡ ಕಂಡು ಬರುತ್ತೆ. ಉದಾಹರಣೆಗೆ ಕಾಡು ಹರ್ಬಿವರಸ್ ಏನಿದೆಯಲ್ಲ, ಕಾಡಮೆಗಳು ಅಂತದಲ್ಲೂ ಕೂಡ ಕಂಡು ಬರುತ್ತೆ. ಆದ್ರೆ ಅದರ ತೀವ್ರತೆ ಬಹಳ ಕಡಿಮೆ ಇರ್ತದೆ, ಅಂದ್ರೆ ಅದು ರೋಗದ ಲಕ್ಷಣವನ್ನ ತೋರಿಸದೇ ಇರಬಹುದು. ಆದ್ರೆ ಅದರ ರಕ್ತದಲ್ಲಿ ಈ ರೋಗಾಣು ಇದ್ದು ಅದಕ್ಕೆ ಕಚ್ಚಿದಂತಹ ಉಣ್ಣೆ ಅಲ್ಲಿ ಮೇಯಲಿಕ್ಕೆ ಹೋದಂತ ಬೇರೆ ಹಸುಗಳಿಗೆ ಕಚ್ಚಿದ್ರೆ ಖಂಡಿತವಾಗಿ ಆ ರೋಗ ಅಲ್ಲಿಂದ ಈ ಸಾಕಿದ ಹಸುಗಳಿಗೆ ಬರುತ್ತೆ. ಅಂದ್ರೆ ಈ ಅನಾಪ್ಲಾಸ್ಮೋಸಿಸ್ ರೋಗಕ್ಕೆ ಕಾರಣವಾದಂತ ಜೀವಿ ಯಾವುದು ಅಂತೀರಿ? ಅದು ಪ್ಲಾಸ್ಮೋಡಿಯಂ ಜಾತಿಗೆ ಸೇರಿದಂತ ಒಂದು ಜೀವಿ. ಅದು ರಕ್ತ ಪರೀಕ್ಷೆ ಮಾಡಿದ್ರೆ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಮುಖ್ಯವಾಗಿ ರೋಗ ಲಕ್ಷಣ ಇಲ್ಲದೆ ಸಮಯದಲ್ಲೂ ಕೂಡ ಅದರ ರಕ್ತದಲ್ಲಿ ಇದ್ದೇ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆದ್ರೆ ಅದು ಯಾವುದೇ ಲಕ್ಷಣವನ್ನು ತೋರಿಸ್ತಾ ಇರೋದಿಲ್ಲ. ಆ ಒಂದು ಜಾನುವಾರಲ್ಲಿ ಏನಾದರೂ ಬೇರೆ ರೋಗ ಬಂದ್ರೆ ಅದಕ್ಕೆ ಏನಾದರೂ ಕಾರ್ಟಿಸೋನ್ ಅಥವಾ ಅಂತ ಚಿಕಿತ್ಸೆ ನೀಡಿದಲ್ಲಿ, ಅದು ನಿಶಕ್ತವಾದ್ರೆ, ನಿಶಕ್ತ ಆದಾಗ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ, ಒತ್ತಡಕ್ಕೆ ಒಳಗಾದಾಗ ಈ ರೋಗ ಉಲ್ಬಣ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಈ ಹೊರಗಡೆ ಪ್ರದೇಶದಿಂದ ಹಸುಗಳನ್ನ, ಉದಾಹರಣೆಗೆ ಯಾವ್ದಾದ್ರೊಂದು ಡೈರಿ ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಯಮತ್ತೂರಿಂದ ಹಸುಗಳನ್ನು ತರೋದು, ಪಂಜಾಬಿಂದ ತರೋದು, ತಾವೆಲ್ಲ ಕೇಳಿರ್ಬೋದು. ಅಂದ್ರೆ ಅಲ್ಲಿ ಒಳ್ಳೆ ಒಳ್ಳೆ ಹಸುಗಳು ಸಿಗುತ್ತೆ, ಅದನ್ನ ಅಲ್ಲಿಂದ ಸಾಗಾಣಿಕೆ ಮಾಡ್ತಾರೆ. ಆ ಸಾಗಾಣಿಕೆ ಸಮಯದಲ್ಲಿ ಅವುಗಳು ಹೆಚ್ಚಿನ ಒತ್ತಡಕ್ಕೆ ಒಳಗಾಗ್ತದೆ, ಸುಸ್ತಾಗುತ್ತೆ. ಎರಡು ಮೂರು ದಿವಸ ಪ್ರಯಾಣ ಮಾಡ್ತವೆ. ಆ ಸಮಯದಲ್ಲಿ ಈ ರೋಗ ಉಲ್ಬಣಗೊಳ್ತದೆ, ಉಲ್ಬಣಗೊಂಡು ತೀವ್ರ ರೀತಿಯ ರೋಗ ಲಕ್ಷಣಗಳನ್ನ ತೋರಿಸ್ತದೆ. ಮತ್ತೆ ಅದು ಹಲವಾರು ಸಲ ಸರಿಯಾದ ಚಿಕಿತ್ಸೆಯನ್ನ ಸರಿಯಾದ ಸಮಯಕ್ಕೆ ನೀಡದೇ ಇದ್ರೆ, ಸರಿಯಾದ ಚಿಕಿತ್ಸೆಯನ್ನು ನೀಡದೇ ಇದ್ರೆ ಅದು ಸಾವನ್ನಪ್ಪುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ಮತ್ತೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡಬಹುದಾ ಇದು? ಖಂಡಿತವಾಗಿ ಹರಡುತ್ತೆ. ಹೇಗೆ ಹರಡುತ್ತೆ? ಮುಖ್ಯವಾಗಿ ಅದು ನೇರವಾಗಿ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡೋದಿಲ್ಲ, ಅದಕ್ಕೆ ಕಚ್ಚಿದಂತ ಯಾವುದಾದ್ರೂ ಉಣ್ಣಿ, ಅದು ರಕ್ತ ಕುಡಿದಂತ ಉಣ್ಣಿ ನೆಲಕ್ಕೆ ಬಿದ್ರು ನೇರವಾಗಿ ಪುನಃ ಕಚ್ಚಬೇಕು ಅಂತೇನಿಲ್ಲ. ಉಣ್ಣಿಯಿಂದ ಉತ್ಪತ್ತಿಯಾಗುವ ಬಟ್ಟೆ ಮುಂದೆ ಅದು ಮರಿಯಾಗಿ ಹೊಸ ಉಣ್ಣಿ ಆದ್ರೆ ಆ ಉಣ್ಣಿನಲ್ಲೂ ಕೂಡ ಈ ರೋಗಾಣು ಇರುತ್ತೆ. ಓಹೋ, ಬೇರೆ ಬೇರೆ ತಲೆಮಾರಿಗೂ ಅದು ವರ್ಗಾವಣೆ ಆಗುತ್ತೆ. ಹೌದು, ಈ ರೋಗಾಣು ಇದೆ ಅಲ್ಲ, ಅದು ಉಣ್ಣಿಯ ದೇಹದಲ್ಲೂ ಕೂಡ ಒಂದು ಅದರ ಜೀವನ ಚಕ್ರವನ್ನ ಉಣ್ಣಿನಲ್ಲೇ ಮಾಡಿ ಲಾರ್ವಾದಿಂದ ನೆಕ್ಸ್ಟ್ ಅಡಲ್ಟ್ ಆಗುವ ಸಮಯದಲ್ಲಿ ಅದು ಇನ್ನೊಂದು ಹಸುವಿಗೆ ಕಚ್ಚಿಕೊಳ್ಳುತ್ತೆ, ಆಗ ಆ ರೋಗ ಹರಡಿಬಿಡುತ್ತೆ. ನಮ್ಮ ಹಸುವಿಗೆ ಈ ಅನಾಪ್ಲಾಸ್ಮೋಸಿಸ್ ರೋಗ ಬಂದಿದೆ ಅಂತ ಹೇಗೆ ತಿಳ್ಕೊಬಹುದು? ಏನು ಲಕ್ಷಣಗಳು ಕಂಡುಬರ್ತವೆ ಸಾಮಾನ್ಯವಾಗಿ? ಮುಖ್ಯವಾಗಿ ಅತಿಯಾದ ಜ್ವರ ಬರುತ್ತೆ. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಅಥವಾ ಹಸುಗಳಲ್ಲಿ ನಾವು ಜ್ವರ ಪರೀಕ್ಷೆ ಮಾಡಿದಾಗ ಅದು 102-103 ಡಿಗ್ರಿ ಇದ್ರೆ ಸಾಮಾನ್ಯ ಜ್ವರ. ಅದು ಫ್ಯಾರನ್ಹೈಟ್, ಫ್ಯಾರನ್ಹೈಟ್ ಅಲ್ಲಿ ಥರ್ಮಾಮೀಟರ್ ಚೆಕ್ ಮಾಡಿದ್ರೆ 38 ಡಿಗ್ರಿ ಅಥವಾ 39 ಡಿಗ್ರಿ ಸೆಲ್ಸಿಯಸ್, ಹೌದು, ಸೆಲ್ಸಿಯಸ್ ಇದ್ರೆ ಜ್ವರ. ಆದ್ರೆ ಈ ರೋಗ ಬಂದಾಗ ಮುಖ್ಯವಾಗಿ ಈ ಬ್ಲಡ್ ಪ್ರೋಟೋಸೋವಾ ಏನಿದೆ ರಕ್ತದಲ್ಲಿ ಬರುವಂತ ಕಾಯಿಲೆಗಳು ಬಂದಾಗ ಜ್ವರ ಕನಿಷ್ಠ ಪಕ್ಷ 41 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 105-106 ಡಿಗ್ರಿ ಜ್ವರ ಇರುತ್ತೆ ಫ್ಯಾರನ್ಹೈಟ್. ಆ ದನದ ಹತ್ರ ಹೋದಾಗಲೇ ನಿಮಗೆ ಅದು ಬಿಸಿ ಬಿಸಿ ಅನುಭವ ಆಗುತ್ತೆ, ಹಬೆ ಉಡಿಯುತ್ತೆ. ಹೌದು ಹೌದು, ಮೈಗೆ ನೀವು ಸ್ನಾನ ಮಾಡಿಸಿದಾಗ ಅಷ್ಟು ಬಿಸಿ ಇರುತ್ತೆ, ಮತ್ತೆ ತುಂಬಾ ಸುಸ್ತಲ್ಲಿರ್ತದೆ, ಆಹಾರ ಸೇವಿಸುವುದಿಲ್ಲ. ಆ ಒಂದು ರೋಗದ ಲಕ್ಷಣ ಮುಖ್ಯವಾಗಿರ್ತದೆ, ಆಗ್ಲೇ ಗೊತ್ತಾಗ್ಬೇಕು ಇದು ಮೋಸ್ಟ್ಲಿ ಇಷ್ಟು ಅತಿಯಾದ ಜ್ವರ ಇದ್ದಾಗ ಇದು ರಕ್ತಕ್ಕೆ ಸಂಬಂಧಪಟ್ಟಂತ ರೋಗಾಣು ಅಂತ ನಾವು ಕೂಡಲೇ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಅಥವಾ ಪರೀಕ್ಷೆ ಮಾಡಿಸಿ ಕೊಡಿಸ್ಬೇಕಾಗತ್ತೆ. ಯಾಕೆ ಪರೀಕ್ಷೆ ಮಾಡಿಸಿ ಕೊಡಿಸ್ಬೇಕಂದ್ರೆ, ನಾನೀಗ ಹೇಳಿದೆ 3 ಅಥವಾ 4 ತರದ ಏಕಾಣುಜೀವಿಯಿಂದ ಬರುವಂತ ರೋಗ ಲಕ್ಷಣಗಳು, 4ರಲ್ಲೂ ಇದೇ ರೀತಿ ಅತಿಯಾದ ಜ್ವರ ಇರುತ್ತೆ. ಆದ್ರೆ ಆ ಬೇರೆ ಬೇರೆ ರೋಗಗಳಿಗೆ ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ಔಷಧಿಗಳಿದೆ. ಓಹೋ, ಉದಾಹರಣೆಗೆ ಅನಾಪ್ಲಾಸ್ಮೋಸಿಸ್ ಕಾಯಿಲೆನ ಅತಿಯಾದ ಜ್ವರ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಬಿಸಿಯೋಸಿಸ್ಗೆ ಕೊಡುವಂತ ಔಷಧಿಯನ್ನು ಕೊಟ್ಟರೆ ಯಾವುದೇ ಪ್ರಯೋಜನ ಆಗೋದಿಲ್ಲ, ಪರಿಣಾಮ ಆಗಲ್ಲ. ಜೊತೆಗೆ ಅದು ಸಾವನ್ನಪ್ಪುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ಸೊ ಅದರಿಂದಾಗಿ ಸರಿಯಾದ ರೀತಿಯಲ್ಲಿ ಅದನ್ನ ಡಯಾಗ್ನೋಸಿಸ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡಿಬಿಟ್ಟು ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕಾಗುತ್ತೆ. ಅಂದ್ರೆ ರೋಗ ಪತ್ತೆ ಹಚ್ಚೋದಕ್ಕೆ ಏನ್ ಲಕ್ಷಣಗಳನ್ನ ನಾವು ಗಮನಿಸಬೇಕಾಗುತ್ತೆ? ಅತಿಯಾದ ಜ್ವರ ಇರುತ್ತೆ. ಈ ಮಿಶ್ರತಳಿ ಸಾಕುವವರು ಅಥವಾ ಯಾವುದೇ ಜಾನುವಾರು ಪಾಲಕರು ಪ್ರಾಣಿಗಳಲ್ಲಿ ಜ್ವರವನ್ನು ಪರೀಕ್ಷೆ ಮಾಡುವಂಥದ್ದನ್ನು ತಿಳ್ಕೊಂಡಿರಬೇಕು, ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಯಾವುದೇ ನೀವು ಹಸುವನ್ನು ಮುಟ್ಟಿ ನೋಡಿದರೆ ಅದು ನಮ್ಮ ಮೈ ಶಾಖಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಅವುಗಳ ಸಾಮಾನ್ಯ ನಾರ್ಮಲ್ ಟೆಂಪರೇಚರ್ 101.5 ಇರುತ್ತದೆ, ಅದರಿಂದಾಗಿ ನಮ್ಮ ಟೆಂಪರೇಚರ್ 98 ಏನೋ ಇರುತ್ತಲ್ಲ, ಆ ಟೆಂಪರೇಚರ್ಗಿಂತ ಜಾಸ್ತಿ ಇರೋದ್ರಿಂದ ನಮಗೆ ಅದು ಮುಟ್ಟಿದಾಗ ಬಿಸಿ ಅನಿಸುತ್ತೆ. ಆದರೆ ರೆಕ್ಟಲ್ ಟೆಂಪರೇಚರ್ ಅದ ಗುದದ್ವಾರದಲ್ಲಿ ಒಂದು ಥರ್ಮೋಮೀಟರ್ ಇಟ್ಟು ನೋಡಿಬಿಟ್ರೆ ಖಂಡಿತವಾಗಿ ಸುಲಭವಾಗಿ ಗೊತ್ತಾಗುತ್ತೆ. ಇದನ್ನ ಎಲ್ಲಾ ಹೈನುಗಾರರು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಕಂಡುಹಿಡಿಬಹುದು ಬೇರೆ ಲಕ್ಷಣಗಳನ್ನು. ಬೇಗ ಲಕ್ಷಣ ಅಂದ್ರೆ ಅದರಲ್ಲಿ ಜಾಂಡಿಸ್ ನಂತ ಲಕ್ಷಣಗಳು ಕಂಡು ಬರ್ತದೆ, ಕಾಮಾಲೆ ಅಂತ ಲಕ್ಷಣಗಳು. ಅದು ತೀವ್ರ ಹಂತಕ್ಕೆ ಹೋದಾಗ ಸೊ ಅಲ್ಲಿವರೆಗೆ ಗೊತ್ತಾಗಿರೋದಿಲ್ಲ. ಆಹಾರ ಮೇವನ್ನು ಬಿಡುತ್ತೆ. ಆಮೇಲೆ ಮುಖ್ಯವಾಗಿ ಅದರ ಹಾಲು ಉತ್ಪಾದನೆ ತುಂಬಾ ಕಡಿಮೆ ಆಗೋಗುತ್ತೆ, ಸಡನ್ ಆಗಿ ಕಡಿಮೆ ಆಗುತ್ತೆ. ಹೌದು, ತುಂಬಾ ಕಡಿಮೆ ಆಗೋಗುತ್ತೆ. ಆಮೇಲೆ ಅದರ ಮೂತ್ರ ಕಲರ್ ನೋಡಿದ್ರೆ ತುಂಬಾ ಡಾರ್ಕ್ ಯೆಲ್ಲೋಯಿಶ್ ಇರುತ್ತದೆ, ತೆಳು ಹಳದಿರುವ ಬದಲು ತುಂಬಾ ಕಡು ಹಳದಿಗೆ ಬಂದ್ಬಿಟ್ಟಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ಅದಕ್ಕೆ ಏನೊಂದು ಸೀರಿಯಸ್ ಕಾಯಿಲೆ ಅಂತ ರೈತರು ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಇದನ್ನ ತಡೆಗಟ್ಟಬಹುದಾ? ತಡೆಗಟ್ಟದಂದ್ರೆ ಅದಕ್ಕೆ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಆದ್ರೆ ಈ ಕಾಯಿಲೆ ತುತ್ತಾದ ಕೂಡಲೇ ಚಿಕಿತ್ಸೆಯನ್ನು ಫಸ್ಟ್ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ಸೂಕ್ತ ಔಷಧಿಯನ್ನ ಮಾಡಬೇಕು, ಪಶುವೈದ್ಯರನ್ನು ಕಂಡು ಸರಿಯಾದ ಔಷಧಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. ಅದಕ್ಕೆ ಉಪಯೋಗಿಸುವಂತ ಔಷಧಿ ಮುಖ್ಯವಾಗಿ ಆಕ್ಸಿಟೆಟ್ರಸೈಕ್ಲಿನ್ ಉಪಯೋಗಿಸ್ತಾರೆ. ಈ ಔಷಧಿ ಸಾಮಾನ್ಯವಾಗಿ ಬಳಸ್ತಾರೆ, ಆದ್ರೆ ಸಾಮಾನ್ಯವಾಗಿ 5 ಮಿಲಿಗ್ರಾಂ ದೇಹದ ತೂಕಕ್ಕೆ ಅನುಗುಣವಾಗಿ ಕೊಡ್ತಾ ಇದ್ರೆ ಈ ಕೇಸಲ್ಲಿ 25 ಮಿಲಿಗ್ರಾಂ ಕೊಡಬೇಕಾಗ್ತದೆ. ಅಂದ್ರೆ ಮಾಮೂಲಿ 20-30 ಮಿಲಿ ಕೊಡುವಂತ ಔಷಧಿಯನ್ನ ಸುಮ್ಮನೆವಾಗಿ 100-150 ಮಿಲಿ ಅಷ್ಟು ಕೊಡಬೇಕಾಗತ್ತೆ. ಅದು ನೇರವಾಗಿ ರಕ್ತಕ್ಕೆ ಕೊಡಬೇಕಾಗ್ತದೆ. ಅದು ಚುಚ್ಚುಮದ್ದಿನ ಮುಖಾಂತರ ಔಷಧಿ ಮಾತ್ರೆಯಲ್ಲಿ ಗುಣಪಡಿಸ್ಲಿಕ್ಕೆ ಆಗಲ್ಲ. ಅಂದ್ರೆ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸೋದೇ ಇದು ಬಹಳ ಮುಖ್ಯ. ಹೌದೌದು, ಅದು ಚಿಕಿತ್ಸೆ ಕೂಡ ಆದಷ್ಟು ಬೇಗ ಕೊಡಿಸ್ಬೇಕು. ರೋಗ ಉಲ್ಬಣಗೊಂಡಾಗ ಉತ್ತಮವಾದಂತ ಚಿಕಿತ್ಸೆಯನ್ನು ಕೊಡಿಸಿದ್ರು ಕೂಡ ಕೆಲವೊಮ್ಮೆ ಫೇಲ್ಯೂರ್ ಆಗುವ ಸಾಧ್ಯತೆ, ಅದು ವಿಫಲ ಆಗುತ್ತೆ, ಚೇತರಿಸಿಕೊಳ್ಳಲ್ಲ ಆಗಲ್ಲ. ಹೌದೌದು, ಯಾಕಂದ್ರೆ ಅಷ್ಟು ಅದು ರಕ್ತವನ್ನ ನಾಶಪಡಿಸಿರುತ್ತೆ. ಅಂದ್ರೆ ಇದು ಮಾರಣಾಂತಿಕ ಕಾಯಿಲೆ. ಹೌದು, ಖಂಡಿತವಾಗಿ. ಈ ಒಂದು ವಿಚಾರವನ್ನ ಎಲ್ಲ ರೈತ ಬಾಂಧವರು ಮಾಡ್ಕೊಳ್ಬೇಕು. ಹೌದು, ಮತ್ತೆ ಬೇರೆ ರೀತಿ ಆರೈಕೆ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಮುಖ್ಯವಾಗಿ ದನಗಳಲ್ಲಿ ಅವುಗಳಿಗೆ ಈ ಹೊರಪರಾವಲಂಬಿ ಜೀವಿಗಳು ಮುಖ್ಯವಾಗಿ ಉಣ್ಣೆಯ ಹತೋಟಿಯನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಬೇಕು. ಕೊಟ್ಟಿಗೆಯಲ್ಲಿ ಉಣ್ಣೆಗಳು ಇರಬಾರದು. ಹೌದು, ದನಗಳ ಮೈ ಮೇಲೆ ಇರುತ್ತೆ ಈ ಉಣ್ಣೆಯನ್ನ. ಏನಂದ್ರೆ ಮಾಮೂಲಿ ಏನ್ ಮಾಡ್ತಾರಂದ್ರೆ ದನಗಳ ಮೈ ಮೇಲೆ ಉಣ್ಣೆ ಸಿಕ್ಕಿದ್ರೆ ತೆಗ್ದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಸೊ ಇದು ಬಹಳ ತಪ್ಪು ಕ್ರಮ. ಮತ್ತೆ ಏನ್ ಮಾಡ್ಬೇಕು? ಒಂದು ಉಣ್ಣೆಯನ್ನ ಒಡೆದು ಸಾಯಿಸಿದ್ರೆ 500 ಮರಿಗಳು ಬರ್ತವೆ. ಓಹೋಹೋಹೋ. ಆಮೇಲೆ ಅದರ ರಕ್ತ ಎಲ್ಲಿ ಹಾರಿರುತ್ತೆ, ಅದು ರಕ್ತ ಬೀಜಾಸುರ ಅಂತ ಹೇಳ್ತೀವಲ್ಲ, ಆತರ ಎಲ್ಲೆಲ್ಲಿ ರಕ್ತ ಹಾರಿರುತ್ತೆ ಅಲ್ಲೆಲ್ಲ ಉಣ್ಣೆ ಉತ್ಪತ್ತಿ ಆಗುತ್ತೆ. ಓಹೋ. ಆ ಕಣ್ಣಿಗೆ ಕಾಣದಂತ ಉಣ್ಣೆಯ ಒಂದು ಜೀವನ ಚಕ್ರ ಇದೆಯಲ್ಲ, ಅದನ್ನ ನಾಶಪಡಿಸೋದು ಬಹಳ ಕಷ್ಟ. ಸೊ ಆ ಉಣ್ಣೆ ದೊಡ್ಡದಾಗಿ ಒಂದು ಇನ್ನೊಂದು ಹಸುವಿ ಕಚ್ಚಿದಾಗ ಅದನ್ನ ಸಾಯಿಸ್ಲಿಕ್ಕೆ ಸಾಕಷ್ಟು ಔಷಧ ಉಪಚಾರವನ್ನು ಆ ಸಮಯದಲ್ಲಿ ಮಾಡಬೇಕಾಗತ್ತೆ. ಇದಕ್ಕೆ ನಮಗೆ 3 ತರದ ಔಷಧಿಗಳು ಸಿಗ್ತದೆ. ಒಂದು ಮೈ ಮೇಲೆ ಹಚ್ಚುವಂತ ಔಷಧಿಗಳು ಉಣ್ಣೆಯನ್ನು ನಾಶಪಡಿಸ್ಲಿಕ್ಕೆ, ಅದರಲ್ಲಿ ಒಂದು ನೀರಿಗೆ ಹಾಕಿಬಿಟ್ಟು ಸ್ಪ್ರೇ ಮಾಡೋದು ಅಥವಾ ಹಚ್ಚುವಂತದ್ದು, ಎರಡನೇದಾಗಿ ಅದರ ಮೈ ಮೇಲೆ ಒಂದು ಡ್ರಾಪ್ಸ್ ತರ ಅದರ ಅಲ್ಲಲ್ಲಿ ಹನಿಗಳನ್ನು ಹಾಕೋದು, ಪೋರಾನ್ ಅಂತ ಹೇಳ್ತೀವಿ, ಆ ತರದ ಔಷಧಿಗಳು ಸಿಗ್ತದೆ. ಆಮೇಲೆ ಚುಚ್ಚುಮದ್ದಿಗಿಂತ ಹೊಟ್ಟೆಗೆ ಕೊಡುವಂತ ಮಾತ್ರೆಗಳು ಕೂಡ ಬರುತ್ತೆ, ಅದು ಚೆನ್ನಾಗಿ ಪರಿಣಾಮಕಾರಿಯಾಗಿರುತ್ತದೆ. ಕ್ಲೋಸೆಂಟಾಲ್ ಅಂತ ಒಂದು ಟ್ಯಾಬ್ ಮಾತ್ರೆ ಬರ್ತದೆ, ಆ ಔಷಧಿಯನ್ನು ಕೊಟ್ಟರು ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ 4 ತಿಂಗಳಿಗೊಮ್ಮೆ ಕೊಡ್ತಾ ಇದ್ರೆ ಉಣ್ಣೆಗಳನ್ನು ನಿರ್ನಾಮ ಮಾಡಬಹುದು. ಅಂದ್ರೆ ಈ ದನಗಳಲ್ಲಿರುವಂತಹ ಉಣ್ಣೆಗಳನ್ನು ಹಿಡಿದು ಅವಳು ನೀರಿಗೆ ಹಾಕಿ ಮುಳುಗಿಸಿ ಸಾಯಿಸಬಹುದು. ಸಾಯಿಸಬಹುದು, ಆದ್ರೆ ಒಂದು ತೆಗೆಯುವಾಗ ಒಂದು ಒಡೆದೋದ್ರೆ ಮತ್ತೆ ಆ ಒಂದು ವಾತಾವರಣದಲ್ಲಿ ಒಂದು 6 ತಿಂಗಳವರೆಗೆ ಹೊಸದು ಉತ್ಪತ್ತಿ ಆಗ್ತಾ ಇರುತ್ತೆ. ಓಹೋಹೋ, ಅದೊಂದು ಸಮಸ್ಯೆ. ಹೌದೌದು. ಅಂದ್ರೆ ಅನಾಪ್ಲಾಸ್ಮೋಸಿಸ್ ರೋಗದ ಬಗ್ಗೆ ನಮ್ಮ ಎಲ್ಲ ಹೈನುಗಾರರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೌದೌದು. ಇದು ಒಂದು ಈ ಆದಿಜೀವಿ ಅಥವಾ ಪ್ರೋಟೋಜೋವಾ ಕಾಯಿಲೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಬೆಬಿಸಿಯೋಸಿಸ್ ಅಂತ ಅಂದು, ಇದು ಯಾವ್ಯಾವ ಪ್ರಾಣಿಗಳಲ್ಲಿ ಕಂಡುಬರುತ್ತೆ? ಈ ಅನಾಪ್ಲಾಸ್ಮೋಸಿಸ್ ಅಂತ ಇಷ್ಟೊತ್ತು ನಾವೇನು ಚರ್ಚೆ ಮಾಡಿದ್ವಿ ಅದು ಸಾಮಾನ್ಯವಾಗಿ ಈ ಮೆಲುಕು ಹಾಕುವ ಅಥವಾ ಹುಲ್ಲು ತಿನ್ನುವಂತ ದನ ಎಮ್ಮೆ ಕುರಿ ಮೇಕೆನಲ್ಲಿ ಮಾತ್ರ ಕಂಡುಬರುತ್ತೆ ಹೆಚ್ಚಾಗಿ. ಆದರೆ ಬೆಬಿಸಿಸಿಸ್ ಅನ್ನೋದು ದನ ಕರುಗಳು ಎಮ್ಮೆ ಕುರಿ ಮೇಕೆ ಇರ್ಬೋದು, ನಾಯಿಗಳಲ್ಲೂ ಕುದುರೆಗಳಲ್ಲೂ ಈ ರೀತಿ ಹಲವಾರು ಪ್ರಾಣಿಗಳಲ್ಲಿ ಕಂಡು ಬರ್ತದೆ. ಬಟ್ ಅದರ ಒಂದು ಪ್ರಭೇದಗಳು ಅಥವಾ ಜಾತಿಗಳು ಸ್ವಲ್ಪ ವ್ಯತ್ಯಾಸ ಇರ್ತದೆ. ನಾವಿವತ್ತು ಮುಖ್ಯವಾಗಿ ಈ ಮಿಶ್ರ ತಳಿಗಳಲ್ಲಿ ಕಂಡುಬರುವಂತಹ ಬಿಬಿಸಿಯೋಸಿಸ್ ರೋಗದ ಲಕ್ಷಣಗಳನ್ನು ಹೇಳಬೇಕಂದ್ರೆ ಇದು ಕೂಡ ಉಣ್ಣೆ ಕಡಿತದಿಂದ ಬರುವಂತಹದ್ದು. ಎರಡನೇದಾಗಿ ಈ ಮೊದಲೇ ಹೇಳದಂತೆ ಎಲ್ಲಿ ಆ ಒಂದು ಹಸು ಹೆಚ್ಚು ಒತ್ತಡಕ್ಕೊಳಗಾಯಿತು, ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು. ಹೌದು ಹೌದು. ಸೊ ಇಂಥ ಸಂದರ್ಭದಲ್ಲಿ ರೋಗ ಉಲ್ಬಣಗೊಳ್ಳುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಈ ರೋಗಾಣು ರಕ್ತಕ್ಕೆ ಸೇರಿ ಒಂದು ವಾರದಲ್ಲೆಲ್ಲ ತೀವ್ರ ತರದ ರೋಗ ಲಕ್ಷಣಗಳು ಬಂದ್ಬಿಡ್ತದೆ. ಸೊ ಅದು ಬಹಳ ಅಪಾಯಕಾರಿ. ಏನು ಲಕ್ಷಣಗಳು ಕಂಡು ಲಕ್ಷಣಗಳಂದ್ರೆ ಅತಿಯಾದ ಜ್ವರ ಇರುತ್ತದೆ, ಒಂದು ದಿವಸ ಚೆನ್ನಾಗಿರ್ತದೆ, ನೆಕ್ಸ್ಟ್ ಡೇ ಫುಲ್ ಜ್ವರ ಬಂದ್ಬಿಟ್ಟಿರ್ತದೆ, ತಿನ್ನೋದೆಲ್ಲ ನಿಲ್ಲಿಸ್ಬಿಡುತ್ತೆ. ಮುಖ್ಯವಾದ ಲಕ್ಷಣ ಅಂದ್ರೆ ಗಂಜಳ ಏನಿದೆ, ಮೂತ್ರ ಏನಿದೆ, ಅದು ಟಿಪಿಕಲ್ ಹಾಲ್ ಹಾಕೋದ ಕಾಫಿ ಅಥವಾ ಟೀ ಹೆಂಗಿರ್ತದೆ ಆತರ ಇರುತ್ತೆ. ಡಿಕಾಕ್ಷನ್ ತರ, ಕಾಫಿ ಡಿಕಾಕ್ಷನ್ ತರ ಇರ್ತದೆ, ಅಥವಾ ರಕ್ತ ಮೂತ್ರ ಅಂತ ಹೇಳ್ತೀವಿ. ಬಹಳ ಸುಲಭದಲ್ಲಿ ಅದನ್ನ ಕಂಡ ಕೂಡಲೇ ಚಿಕಿತ್ಸೆ ಮಾಡಿಸ್ಬಿಟ್ರೆ 100ಕ್ಕೆ 100ರಷ್ಟು ಅದನ್ನ ಬಚಾವ್ ಮಾಡಬಹುದು. ಸ್ಪೆಸಿಫಿಕ್ ಆಗಿ ಅದಕ್ಕೆ ಆದಂತ ಔಷಧಿ ಇದೆ, ಅದನ್ನ ಮಾತ್ರ ಉಪಯೋಗಿಸಿದ್ರೆ ರಿಕವರಿ ಆಗ್ಬಿಡ್ತದೆ. ಏನು ಚಿಕಿತ್ಸೆ ಮಾಡಬೇಕಾಗತ್ತೆ ಅಂತೀರಿ? ಅದೇ ಕೂಡಲೇ ಅದಕ್ಕೆ ಒಂದು ಬೆರೆನಿಲ್ ಅಂತ ಇಂಜೆಕ್ಷನ್ ಬರುತ್ತೆ, ಅಥವಾ ಇಮಿಡೋಕಾರ್ಬ್ ಅಂತ ಬರ್ತದೆ. ಸರಿಯಾದ ಪ್ರಮಾಣದಲ್ಲಿ ಮತ್ತೆ ಸರಿಯಾದ ಜಾಗದಲ್ಲಿ ಕೊಡಬೇಕು, ಅದನ್ನ ನೇರವಾಗಿ ರಕ್ತ ನಳಕ್ಕೆಲ್ಲ ಕೊಡಬಾರದು. ಸೊ ಅದರಿಂದಾಗಿ ಪಶುವೈದ್ಯರ ಸಲಹೆ ಅಂತಾನೆ ಅವರನ್ನ ಕರೆಸ್ಬಿಟ್ಟು ಕೊಡೋದು ಒಳ್ಳೇದು. ಬಟ್ ತಡ ಮಾಡಿ ಇವತ್ತು ಮೂತ್ರ ಬದಲಾವಣೆ ಆಗಿದ್ರೆ ನಾಳೆ ಬೆಳಿಗ್ಗೆ ನೋಡೋಣ, ಆ ರೀತಿ ಯಾವತ್ತು ಕಾಯಬಾರದು. ಅಂದ್ರೆ ಮಾರಣಾಂತಿಕ ಕಾಯಿಲೆ? ಹೌದೌದು, ಮಾರನೇ ದಿನ ನೀವು ಒಳ್ಳೆ ಔಷಧಿ ಅಂತ ತಂದು ಕೊಟ್ಟರು ಕೂಡ ಪ್ರಯೋಜನ ಆಗಲ್ಲ. ನಮಗೆ ಗಮನಕ್ಕೆ ಬಂದ ತಕ್ಷಣ ಹೌದೌದು ಕಾರ್ಯಪ್ರವೃತ್ತರಾಗಬೇಕು ಕೂಡಲೇ. ಅದೇ ಕನ್ಸಿಡರ್ಡ್ ಆಸ್ ಎಮರ್ಜೆನ್ಸಿ, ಪಶುವೈದ್ಯ ಚಿಕಿತ್ಸೆ ಅಂತಲೇ ಮಾಡಬೇಕಾಗ, ಪಶುವೈದ್ಯರನ್ನ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡಿಸ್ಲೇಬೇಕು. ಹೌದು ಹೌದು, ಬೇರೆ ಮಾರ್ಗನೇ ಇಲ್ಲ. ಹೌದು, ಜೊತೆಗೆ ಇಲ್ಲಿ ನಾನು ಹೇಳಿದೆ ಅದು ಮೂತ್ರ ಕಲರು ರಕ್ತ ತರ ಇರುತ್ತೆ ಅಂತ, ಅಂದ್ರೆ ರಕ್ತನೇ ರಕ್ತದ ಜೀವಕೋಶ ಒಡೆದು ಅಷ್ಟು ಹೋಗ್ತಾ ಇರ್ತದೆ. ಒಂದೊಂದ್ಸಲ ಮೂತ್ರ ಮಾಡುವಾಗ 1 ಲೀಟರ್ 2 ಲೀಟರ್ ಅಷ್ಟು ಮೂತ್ರದ ಜೊತೆಗೆ ರಕ್ತ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂದ್ರೆ ಆ ರಕ್ತವನ್ನು ಸರಿದೂಗಿಸ್ಲಿಕ್ಕೆ ಕೆಲವೊಂದು ಪೋಷಕಾಂಶಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಅಂದ್ರೆ ರಕ್ತಹೀನತೆ ಉಂಟಾಗುತ್ತೆ, ಇದರಿಂದ ತೀವ್ರ ತರದ ರಕ್ತಹೀನತೆಯನ್ನು ನಾವು ಹೋಗಲಾಡಿಸಬೇಕಾಗುತ್ತೆ. ಅಂದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಏನ್ ಮಾಡಬೇಕು ಅಂತೀರಿ? ಅದಕ್ಕೆ ಮುಖ್ಯವಾಗಿ ಅನಿಮಿಯಾಕೆ ಏನು ಚಿಕಿತ್ಸೆ ನೀಡ್ತೀವಿ ಆ ರೀತಿಯ ಚಿಕಿತ್ಸೆಯನ್ನು ಪಶುವೈದ್ಯರ ಸಲಹೆಯಂತೆ ಕೊಡಬೇಕು. ಕಬ್ಬಿಣದ ಅಂಶದ ಇರದ? ಹೌದೌದು, ಅದಕ್ಕೆ ಕೆಲವೊಂದು ಇಂಜೆಕ್ಷನ್ಗಳು ಬರ್ತದೆ, ಥಯಾಮಿನ್ನು, ಸೈನೋಕೊಬ್ಬಲಮೈನು, ಮತ್ತೆ ಕಬ್ಬಿಣದ ಅಂಶ ಇರುವಂತಹ ಇಂಜೆಕ್ಷನ್ಗಳು, ಮತ್ತೆ ಪೂರಕವಾಗಿ ಕೆಲವೊಂದು ಡ್ರಿಪ್ಸ್ ಅದ IV ರಕ್ತನಾಳಕ್ಕೆ ಕೊಡುವಂತ ಕೆಲವೊಂದು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಜೀವನ ಕೂಡಲೇ ಉಳಿಸ್ಕೊಂಡ್ರೆ 24-48 ಗಂಟೆ ಒಳಗಡೆ ಅದನ್ನ ರಕ್ಷಣೆ ಮಾಡ್ಕೊಳ್ಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಆದಿಜೀವಿ ರೋಗ ಅಂದ್ರೆ ಅಥವಾ ಪ್ರೋಟೋಜೋವಾ ರೋಗ ಅಂದ್ರೆ ಥೈಲೇರಿಯಾಸಿಸ್ ಅಂತ ಅಂದು. ಹೌದು, ಇದು ಯಾವ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ? ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಕಾಯಿಲೆ ಆಗಿದೆ, ಮುಖ್ಯವಾಗಿ ಮಿಶ್ರತಳಿ ಹಸುಗಳಲ್ಲಿ ಮತ್ತೆ ದೇಶೀಯ ತಳಿಗಳಲ್ಲೂ ಕಂಡು ಬರ್ತದೆ. ಆದ್ರೆ ಇದು ಈ ನಾಯಿ ಬೆಕ್ಕು ಅಂತ ಪ್ರಾಣಿಗಳಲ್ಲೆಲ್ಲ ಕಂಡು ಬರಲ್ಲ, ಹಂದಿಗಳಲ್ಲೂ ಕಂಡು ಬರಲ್ಲ. ಬೇಬಿಸಿಸ್ ಅನ್ನೋದು ಹಂದಿಗಳಲ್ಲೂ ಕೂಡ ಇರುತ್ತೆ. ಸೊ ಇದ್ರು ಬರೀ ದನ, ಎಮ್ಮೆ, ಕುರಿ, ಮೇಕೆಗಳಲ್ಲಿ ಅಂತದ್ರಲ್ಲಿ ಕಂಡು ಬರ್ತದೆ. ಮುಖ್ಯವಾಗಿ ಮಿಶ್ರತಳಿ ಹಸುಗಳಲ್ಲೇ ಜಾಸ್ತಿ, ಎಮ್ಮೆಗಳು ಕೂಡ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಹೊಂದಿರ್ತದೆ. ಮತ್ತೆ ಕರುಗಳಲ್ಲಿ ಕೂಡ ಈ ರೋಗ ಕಂಡು ಬರುತ್ತೆ, ಥೈಲೇರಿಯಾಸಿಸ್ ಅನ್ನೋದು. ಈ ಅನಾಪ್ಲಾಸ್ಮೋಸಿಸ್ ಮತ್ತೆ ಬೇಬಿಸಿಸ್, ಕರುಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಹೊಂದಿರ್ತವೆ, ತೀವ್ರದ ರೋಗಕ್ಕೆ ಒಳಗಾಗಲ್ಲ. ಈ ಥೈಲೇರಿಯಾಸಿಸ್ ಚಿಕ್ಕ ಕರುಗಳಲ್ಲಿ ಕೂಡ ಬರುತ್ತೆ. ಸೊ ಈ ರೋಗದ ಲಕ್ಷಣ ಏನಂದ್ರೆ, ಈ ಮೊದಲು ಹೇಳಿದ್ರಂತೆ ಅತಿಯಾದ ಜ್ವರ ಇರುತ್ತೆ, ಅದ್ರ ಜೊತೆಗೆ ಕೆಲವೊಮ್ಮೆ ಅದು ಎದುಸಿರು ಬಿಡೋದು, ಮತ್ತೆ ಅದರ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಹೌದು, ದುಗ್ಧ ಗ್ರಂಥಿಗಳು ಅಂತ. ಅದು ಸಾಮಾನ್ಯವಾಗಿ ಆರೋಗ್ಯವಂತ ಹಸುಗಳಲ್ಲಿ ಅದು ನೋಡ್ಲಿಕ್ಕೆ ಸಿಗಲ್ಲ. ಅದು ದೇಹದ ಕೆಲವೊಂದು ಭಾಗಗಳಲ್ಲಿ ಒಂದು ಗೆಡ್ಡೆ ಟೈಪ್ ಇರುತ್ತೆ, ಮುಂಗೈ ಹತ್ರ, ಹಿಂಗಾಲಿನ ಹತ್ರ ಎಲ್ಲ ಅವೆಲ್ಲ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಅದು ಎದ್ದು ಕಾಣಿಸ್ತಿರುವಾಗ ಏನೋ ಒಂದು ಗುಳ್ಳೆ ಎದ್ದಿದೆ ಅಂತ ಅನ್ಸುತ್ತೆ, ಅದನ್ನೆಲ್ಲ ಗಮನಿಸಿದ್ರೆ ಸೊ ಇದಕ್ಕೆ ಈ ರೀತಿಯ ಒಂದು ಥೈಲೇರಿಯಾಸಿಸ್ ಕಾಯಿಲೆ ಒಳಗಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಕೂಡ ಜಾಂಡಿಸ್ ಅಂತ ಅರಿಶಿಣ ಕಾಮಾಲೆ ರೋಗದ ಲಕ್ಷಣಗಳು ಕಂಡು ಬರ್ತದೆ. ಮತ್ತೆ ಬೇರೆ ಪ್ರಾಣಿಗಳಿಗೂ ಇದು ಹರಡ್ಬೋದು? ಇಲ್ಲ, ಸಾಮಾನ್ಯವಾಗಿ ಅದೇ ದನಗಳಿಂದ ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಈ ಮೊದಲು ಹೇಳಿದ ರೀತಿಯಲ್ಲಿ ವೆಕ್ಟರ್ಸ್ ಅಂತ ಏನು ಕರಿತೀವಿ, ಉಣ್ಣೆಗಳ ಮೂಲಕ ವಾಹಕಗಳ ಮೂಲಕ ಹರಡೋದು. ಹೌದು ಹೌದು, ಮತ್ತೆ ಒಂದು ದನದ ಜುಲ್ಲಿನಿಂದ ಹಾಗೆಲ್ಲ ಹರಡಲ್ಲ ಅದು. ಅಂದ್ರೆ ಒಂದು ಜೀವಿ ಬೇಕದಕ್ಕೆ. ಹೌದು, ವಾಹಕ ಜೀವಿ ವೆಕ್ಟರ್ ಅಂತೀವಲ್ಲ. ಹೌದು ಹೌದು, ಅದು ಬೇಕಾಗತ್ತೆ. ಹೌದು, ಇದರಲ್ಲೂ ಕೂಡ ಚಿಕಿತ್ಸೆ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಔಷಧಿ ಬರುತ್ತೆ. ಆ ಔಷಧಿಯನ್ನ ಪ್ರಾರಂಭದ ಹಂತದಲ್ಲಿ ರೋಗ ಉಲ್ಬಣಗೊಳ್ಳುವ ಸಮಯದಲ್ಲಿ ಕೊಟ್ಬಿಟ್ರೆ ಬಹಳ ಪರಿಣಾಮಕಾರಿಯಾಗಿರ್ತದೆ. ತಡವಾಗಿ ಕೊಟ್ರೆ ಕೆಲವೊಮ್ಮೆ ಅದು ಕ್ಯಾರಿಯರ್ ಸ್ಟೇಜ್ಗೆ ಹೋಗುತ್ತೆ. ಕ್ಯಾರಿಯರ್ ಸ್ಟೇಜ್ಗೆ ಅಂದ್ರೆ ಅದು ರೋಗದ ಲಕ್ಷಣಗಳು ಕಡಿಮೆ ಆಗ್ತದೆ, ಬಟ್ ಅದರ ರಕ್ತದಲ್ಲಿ ಆ ರೋಗಾಣುಗಳು ಪೂರ್ತಿಯಾಗಿ ನಶಿಸಿ ಹೋಗಲ್ಲ, ಸತ್ತೋ ಇರಲ್ಲ. ಹೌದು, ಅದು ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ, ಮತ್ತೆ ಅದು ಬೇರೆ ಹಸುಗಳಿಗೆ ಆ ರೋಗವನ್ನು ಹರಡುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅಂದ್ರೆ ಅಲ್ಲಿ ಇದ್ದಂತ ಉಣ್ಣೆಗಳನ್ನ ಕಚ್ಚಿ ಬೇರೆ ರಾಸುಗಳನ್ನ ಕಚ್ಚಿದಾಗ ಅಲ್ಲಿಗೆ ಹರಡಬಹುದು. ಹೌದು, ಅಂದ್ರೆ ಅದು ಆ ರೋಗಾಣು ಅದರ ರಕ್ತದಲ್ಲಿ ಹಲವಾರು ತಿಂಗಳು ಹೊರಗೆದ್ ಬಿಡುತ್ತೆ. ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಸೊ ಅದರಿಂದಾಗಿ ಅದರ ಸಮೀಪದಲ್ಲಿರುವ ಹಸುಗಳು ಹೆಚ್ಚಿನ ರಿಸ್ಕಿಗೆ ಒಳಗಾಗ ತೊಂದರೆಗೆ ಒಳಗಾಗ ಸಾಧ್ಯತೆ ಇರುತ್ತೆ. ಮತ್ತೆ ಇದು ತಡೆಯೋದಕ್ಕೆ ಲಸಿಕೆ ಇಂತರ ಏನಾದರೂ ಇದೆಯಾ? ಹೌದು, ಈಗ ಅದಕ್ಕೆ ಥೈಲೇರಿಯಾಸಿಸ್ಗೆ ಲಸಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದನ್ನು ಹಾಕ್ಲಿಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು, ಮುಖ್ಯವಾಗಿ ಹೊಸ ಒಂದು ಹಸುಗಳನ್ನು ಖರೀದಿ ಮಾಡಲಿಕ್ಕೆ ಕನಿಷ್ಠ ಒಂದು 3 ವಾರಗಳ ಮೊದಲು ಲಸಿಕೆಯನ್ನು ಹಾಕ್ಸಿರ್ಬೇಕು. ಅದು ಎರಡು ಕಡೆ ಹಾಕ್ಸ್ಕೊಳ್ಬೇಕು, ನೀವು ಎಲ್ಲಿಂದ ಖರೀದಿ ಮಾಡ್ತೀವಿ ಆ ಹಸುಗಳಿಗೂ ಮಾಡಬೇಕು. ಮತ್ತೆ ಇಲ್ಲಿ ಹೊಸದಾಗಿ ಬರುವ ಜಾಗದಲ್ಲಿ ಏನೋ ನಿಮ್ಮ ಹತ್ರ ಒಂದು 10 ಒಳ್ಳೆ ಒಳ್ಳೆ ಹಸುಗಳಿದ್ರೆ ಅದಕ್ಕೂ ಕೂಡ ಲಸಿಕೆಯನ್ನು ಮಾಡಿಸ್ಕೊಂಡು ಇಟ್ಕೊಂಡಿರ್ಬೇಕು. ಆವಾಗ ಏನಾದರೂ ಈ ರೋಗ ಬಂದರೂ ಕೂಡ ಅದು ಯಾವುದೇ ರೀತಿ ಉಲ್ಬಣಗೊಳ್ಳೋದಿಲ್ಲ. ಮತ್ತೆ ನಿಯಮಿತವಾಗಿ ವರ್ಷಕ್ಕೆ ಒಂದ್ಸರಿ ಹಿಂಗೇನು ಹಾಕಿಸ್ಕೋಬೇಕಾಗತ್ತೆ? ಇಲ್ಲ, ಆ ಥರ ಅವಶ್ಯಕತೆ ಇಲ್ಲ. ಒಂದ್ಸಲ ಈ ರೀತಿ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಲೈಫ್ ಟೈಮ್ ಇಮ್ಯುನಿಟಿ ಬರುತ್ತೆ ಆ ಸ್ಟ್ರೈನಿಗೆ. ಓಹೋ, ಜೀವನ ಪರ್ಯಂತ ಅದಕ್ಕೆ ನಿರೋಧಕ ಶಕ್ತಿ ಇರುತ್ತೆ, ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಬಟ್ ಮುಖ್ಯವಾಗಿ ಇನ್ನೊಂದು ಹೊಸದು ಬಂದಾಗ ಅದಕ್ಕೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರಲ್ವಲ್ಲ. ಸೊ ಇವುಗಳಲ್ಲಿ ಯಾವ್ದು ಲಸಿಕೆ ಹಾಕಿಸ್ಕೊಂಡಿರ್ತೀರಾ ಅದರಲ್ಲೇ ರಕ್ತದಲ್ಲಿ ಈ ರೋಗ ನಿರೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದಾಗಿ ಹೊಸದಾಗಿ ಸೇರ್ಪಡೆಗೊಳ್ಳುವಾಗ ತುಂಬಾ ಎಚ್ಚರಿಕೆ ವಹಿಸ್ಕೋಬೇಕು. ಇನ್ನೊಂದು ತಾವು ತಿಳಿಸಿದ್ದು ಸಿಸ್ಟೋಸೋಮಿಯಾಸಿಸ್ ಅಂತ. ಹೌದೌದು. ಇದು ಯಾವ ರೀತಿಯಾದಂತ ರೋಗ ಅಂತೀರಿ? ಇದು ನಾವು ಈ ಮೊದಲು ಚರ್ಚೆ ಮಾಡಿದ ಒಂದು ರೋಗಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುವಂತಹದ್ದು. ಇದು ಒಂದು ಪ್ಯಾರಾಸೈಟ್ ಅಥವಾ ನಮ್ಮ ಹೊಟ್ಟೆಯಲ್ಲಿ ಹುಳಗಳಿರ್ತದಲ್ಲ, ಅದೇ ರೀತಿ ರಕ್ತದಲ್ಲಿರುವಂತ ಒಂದು ಹುಳ. ಇದು ಮುಖ್ಯವಾಗಿ ಕೆರೆ ಬದಿನಲ್ಲಿ ಹಿನ್ನೀರಿನಲ್ಲಿ ಮೇಯುವಾಗ ಅಲ್ಲಿ ನೀರು ಇಳಿದ ಸಮಯದಲ್ಲಿ ಹೆಚ್ಚಿನ ಬಸವನ ಹುಳುಗಳು ಇರ್ತದೆ, ಸ್ನೇಹಿಲ್ಸ್ ಅಂತ ಹೇಳ್ತೀವಿ. ಬಸವನ ಹುಳುಗಳು ಈ ಒಂದು ರೋಗಾಣುವಿನ ಇಂಟರ್ಮೀಡಿಯೇಟ್ ಹೋಸ್ಟ್ ವಾಹಕ. ಸೊ ಮೇಯಬೇಕಾದ್ರೆ ಸಾಮಾನ್ಯವಾಗಿ ಬ್ಯಾಕ್ ವಾಟರ್ ಅಲ್ಲಿ ನೀರು ಇಳಿಯುವ ಸಮಯದಲ್ಲಿ ಅಲ್ಲಿ ಹೊಸ ಹುಲ್ಲು ಚಿಗಿರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಜಾನುವಾರುಗಳು ಅಲ್ಲಿ ಮೇಯಲಿಕ್ಕೆ ಹೋಗ್ತವೆ. ಆವಾಗ ಈ ಬಸವನ ಹುಳು ಕೂಡ ಅಲ್ಲಿ ನೀರಿನ ತೇವಾಂಶದಲ್ಲಿ ಜಾಸ್ತಿ ಇರುತ್ತಲ್ಲ, ಹುಲ್ಲು ಮೇಯುವಾಗ ಈ ಬಸವನ ಹುಳು ಅದರ ಹೊಟ್ಟೆಗೆ ಹೋಗ್ಬಿಟ್ಟು ಅಲ್ಲಿ ಅದರ ರೋಗಾಣುವಿನ ಮೊಟ್ಟೆ ಬಿಡುಗಡೆ ಆಗ್ಬಿಟ್ಟು ಮುಖ್ಯವಾಗಿ ಕರುಳಿನಲ್ಲಿ ಮತ್ತು ಲಿವರ್ ಅಲ್ಲಿ ಪಿತ್ತಜನಕಾಂಗದಲ್ಲಿ ಸೇರ್ಕೊಳ್ತದೆ. ಅಲ್ಲಿ ರೋಗ ಲಕ್ಷಣಗಳನ್ನು ಉಂಟು ಮಾಡಿ ಬೇದಿ ಮತ್ತು ಹಲವಾರು ರೋಗಗಳನ್ನು ಲಿವರ್ ಅಥವಾ ಪಿತ್ತಜನಕಾಂಗ ಸಂಬಂಧಿತ ಆಗೋಗುತ್ತೆ. ಸೊ ಈ ರೀತಿಯಾಗಿ ಆಮೇಲೆ ಅದಕ್ಕೆ ಆವಾಗ ಬೇದಿ ಬರೋದು ಆ ತರ ಶುರು ಆಗುತ್ತೆ. ಅತಿಯಾಗಿ ಬೇದಿ ಆದ್ಮೇಲೆ ಸ್ವಲ್ಪ ದಿವಸದಲ್ಲಿ ಗಂಟಲು ಕೆಳಭಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ಮತ್ತೆ ಕೆಲವೊಮ್ಮೆ ಈ ರಕ್ತದಿಂದ ರಕ್ತನಾಳದ ಮೂಲಕ ಮೂಗಿಗೆ ಹೋಗ್ಬಿಟ್ಟು ಮೂಗಿನ ಭಾಗದಲ್ಲಿ ಒಂದು ಗೆಡ್ಡೆ ಅಂತ ಒಂದು ರಚನೆ ಆಗುತ್ತೆ, ಅದನ್ನ ನೇಸಲ್ ಗ್ರಾನ್ಯುಲೋಮ ಅಂತ ಕರಿತೀವಿ. ಆವಾಗ ಅದು ಉಸಿರಾಡುವಾಗ ಶಬ್ದ ಬರ್ತಾ ಇರ್ತದೆ, ಪಿನಾಶಿ ಅಂತಾರೆ. ಒಂಥರ ಗಾಳಿ ಜ್ವರ ಬರೋದು ಗೊತ್ತಾಗುತ್ತೆ ಇವ್ರಿಗೇನು, ಮೂಗಲ್ಲಿ ಒಂದು ಅಡೆತಡೆ ಇದೆ ಅಂತ ಗೊತ್ತಾಗುತ್ತೆ. ಹೌದು, ಶಬ್ದ ಎಲ್ಲ ಬರ್ತಾ ಇರುತ್ತೆ. ಅಂದ್ರೆ ಇದು ಬಸವನಹುಳನ್ನ ತಿಂದ್ರೆ ಬರೋದು? ಹೌದು, ಬರಲ್ಲ ಬರಲ್ಲ ಬರಲ್ಲ. ನಾವು ಏನು ಲಕ್ಷಣಗಳನ್ನ ಕಾಣಬಹುದು ಅಂತೀರಿ? ಅದೇ ಮುಖ್ಯವಾಗಿ ಇದರಲ್ಲಿ ಉಸಿರಾಟದ ತೊಂದರೆ ಒಂದು, ಅದು ನೇಸಲ್ ಗ್ರಾನ್ಯುಲೋಮದಲ್ಲಿ ಪಿನಾಸಿನಲ್ಲಿ. ಮಾಮೂಲಿ ಲಿವರ್ ಅಥವಾ ಕರುಳಿನಲ್ಲಿ ಸೇರಿದ್ರೆ ಬೇದಿ ಬರುತ್ತೆ, ಕಂಟಿನ್ಯೂಸ್ ಬೇದಿ ಆಗುತ್ತೆ. ಏನು ಮದ್ದು ಕೊಟ್ಟರು ಬೇದಿ ನಿಲ್ಲೋದಿಲ್ಲ, ಬೇದಿ ಔಷಧಿಗಳನ್ನು ಕೊಟ್ಟರೆ ಬೇದಿ ನಿಲ್ಲೋದಿಲ್ಲ. ಅದಕ್ಕೆ ಅವಶ್ಯಕತೆ ಇರುವಂಥ ಸ್ಪೆಸಿಫಿಕ್ ಆದ ಮೆಡಿಸಿನ್ ಅನ್ನು ಕೊಡಬೇಕಾಗ್ತದೆ. ಸೊ ಆ ಹುಳ ನಾಶ ಆಗಲಿಕ್ಕೆ ಮತ್ತೆ ಮೂಗಿನಲ್ಲಿ ಇರೋದಕ್ಕೆ ಚುಚ್ಚುಮದ್ದು ಮೂಲಕನೇ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಸೊ ಇದರಿಂದ ಅದನ್ನು ಗುಣಪಡಿಸ್ಬೋದು. ಇದನ್ನ ಹಾಗೆ ಬಿಟ್ಬಿಟ್ರೆ ಮಾತ್ರ ಅದು ಬಡಕಲಾಗ್ತಾ ಬಂದು ಮಲಗಿದಲ್ಲಾಗಿ ಸಾವನ್ನಪ್ಪುತ್ತದೆ. ಮತ್ತೆ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಖಂಡಿತವಾಗಿ ಖಂಡಿತವಾಗಿ. ಎತ್ತುಗಳಲ್ಲಿ ಮೂಗಲ್ಲಿ ಈ ಥರ ಒಂದು ಅಡೆತಡೆ ಇದ್ರೆ ಅದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ಉಸಿರು ತೆಗಿಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅವುಗಳ ಒಂದು ಕೆಲಸದ ಸಾಮರ್ಥ್ಯ ಕಡಿಮೆ ಆಗೋಗುತ್ತೆ. ಯಾಕಂದ್ರೆ ನಮ್ಗೆ ಆಮ್ಲಜನಕ ಸಿಗಲ್ಲ ಅಂದ್ರೆ ಹೌದು ಶಕ್ತಿನೇ ಕಡಿಮೆ ಕಡಿಮೆ ಆಗುತ್ತೆ, ಸುಸ್ತಾಗಿ ಹೋಗ್ತೀವಿ ನಾವು. ಅದೇ ರೀತಿ ಇವಕ್ಕೂ ಹೌದು ಹೌದು ಆಗುತ್ತೆ, ಕೆಲಸ ಮಾಡುವ ಸಾಮರ್ಥ್ಯ ಕಡಿಮೆ ಆಗೋಗ್ಬಿಡುತ್ತೆ. ನಿಯಂತ್ರಣಕ್ಕೆ ಏನ್ ಮಾಡಬಹುದು ಅಂತೀರಿ? ಇದು ಮುಖ್ಯವಾಗಿ ಇದು ವರ್ಷದಲ್ಲಿ 2 ಅಥವಾ 3 ಸಲ ಇದಕ್ಕೆ ಈ ಒಂದು ರೋಗಾಣು ಸೇರುವ ಸಮಯದಲ್ಲಿ, ಅಂದ್ರೆ ಉದಾಹರಣೆಗೆ ಅದನ್ನ ಬ್ಯಾಕ್ ವಾಟರ್ ಅಥವಾ ಈ ಹಿನ್ನೀರು ಅಥವಾ ಅಂತ ಪ್ರದೇಶದಲ್ಲಿ ಮಳೆಗಾಲ ಹೋಗುವ ಸಮಯದಲ್ಲಿ ಅಥವಾ ಇನ್ಯಾವುದೇ ಸಮಯದಲ್ಲಿ ಈ ಮುಂಜಾಗ್ರತೆಯಾಗಿ 1 ತಿಂಗಳ ಅಂತರದಲ್ಲಿ 2 ಸಲ ಹೊಟ್ಟೆಗೆ ಔಷಧಿಯನ್ನು ಕೊಡ್ಬೋದು. ಅದರಿಂದಾಗಿ ಈ ಒಂದು ರೋಗವನ್ನು ನಿಯಂತ್ರ ಮತ್ತೆ ಆ ಸಮಯದಲ್ಲಿ ಸ್ವಲ್ಪ ಒಂದು 15-20 ದಿವಸ ಆ ಪ್ರದೇಶ ಸ್ವಲ್ಪ ಒಣಗುವವರೆಗೆ ಆ ಪ್ರದೇಶದಲ್ಲಿ ಮೇಯಲಿಕ್ಕೆ ಬಿಡಬಾರ್ದು. ಅಂದ್ರೆ ಅಲ್ಲಿ ಜೋಗಿರುತ್ತೆ ಅಂತ ಕಡೆ ಆ ಸಮಯದಲ್ಲಿ ಬಿಡಬಾರ್ದು. ಸ್ವಲ್ಪ ಒಂದು 15-20 ದಿವಸದಲ್ಲಿ ಡ್ರೈ ಆದ್ಮೇಲೆ ಅಥವಾ ಒಣಗಿದ್ಮೇಲೆ ಆಮೇಲೆ ಅಲ್ಲಿ ಅಷ್ಟು ಬಸವನ ಹುಳುಗಳು ಇರಲ್ಲ, ಆವಾಗ ಬಿಡ್ಬೋದು. ಅಂದ್ರೆ ಇವು ಜಂತುನಾಶಕಕ್ಕಿಂತ ವಿಭಿನ್ನವಾದ ಔಷಧಿನ ಇದು? ಹೊಟ್ಟೆಯಲ್ಲಿ ಮತ್ತೆ ಪಿತ್ತಜನಕಾಂಗದಲ್ಲಿರುವ ಹುಳಗಳಿಗೆ ಸಾಮಾನ್ಯ ಜಂತುನಾಶಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವಂತದ್ದು, ಅಂತ ಔಷಧಿಯನ್ನು ಉಪಯೋಗಿಸಬಹುದು. ಮೂಗಿನಲ್ಲಿ ಇರೋದಕ್ಕೆ ಅದಕ್ಕೆ ಬೇರೆ ಸ್ಪೆಸಿಫಿಕ್ ಆದ ಔಷಧಿಯನ್ನು ಕೊಡಬೇಕಾಗ್ತದೆ. ಒಟ್ಟಾರೆ ಈ ಪ್ರೋಟೋಜೋ ಅಥವಾ ಆದಿಜೀವಿ ರೋಗಗಳು ಬರದಿರೋ ಹಾಗೆ ನಾವು ಸರಿಯಾದಂತಹ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಖಂಡಿತವಾಗಿ ಇಲ್ಲಿ ಮುಖ್ಯವಾಗಿ ನಾವು 2 ಅಂಶಗಳನ್ನು ಗಮನಿಸಬೇಕು. ಒಂದು ಈ ಬಯೋಸೆಕ್ಯೂರಿಟಿ ಅಂತ ಹೇಳ್ತೀವಿ, ಜೈವಿಕ ಭದ್ರತೆ, ಜೈವಿಕ ಸಂರಕ್ಷಣೆ ಅಂತ ಏನು ಅಥವಾ ಭದ್ರತೆ ಅಂತ ಕರಿತೀವಿ, ಅದು ಒಂದನೇದಾಗಿ. ಎರಡನೇದಾಗಿ ಇವುಗಳು ಹರಡಬೇಕಾದ್ರೆ ಒಂದು ವೆಕ್ಟರ್ ಅಥವಾ ಒಂದು ವಾಹಕಗಳು ಬೇಕೇ ಬೇಕು. ಸೊ ಇವೆರಡನ್ನ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಕೊಟ್ಟಿಗೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯ ಅಂತ. ಹೌದು, ಸ್ವಚ್ಛಕ್ಕಿಂತ ಮುಖ್ಯವಾಗಿ ಈ ಹೊಸ ಜಾನುವಾರುಗಳನ್ನು ತಗೊಂಡ್ ಬಂದಾಗ ಜೈವಿಕ ಸಂರಕ್ಷಣೆ ಅದನ್ನ 21 ದಿವಸ ಬೇರೆ ಇಡಬೇಕು. ಅದು ಯಾವುದೇ ರೋಗ ಲಕ್ಷಣವನ್ನು ತೋರಿಸದ ಮೇಲೆ ಮತ್ತೆ ನಿಮ್ಮ ಆರೋಗ್ಯವಂತ ಹಸುಗಳ ಜೊತೆ ಬೇರೆ ಬಿಡಬೇಕು. ಇದು ಬಹಳ ಮುಖ್ಯ ಆಗಿರ್ತದೆ. ಎರಡನೇದಾಗಿ ಸುತ್ತಮುತ್ತಲಿನ ಸ್ವಚ್ಛತೆ ಬಗ್ಗೆ ಅಂದರೆ ಇದು ಮುಖ್ಯವಾಗಿ ಏಕಾಣುಜೀವಿ ಆಗಿರೋದ್ರಿಂದ ಸೊ ಹೊರಗಿನ ಪರಿಸರಕ್ಕಿಂತ ನೇರವಾಗಿ ರಕ್ತದಲ್ಲಿರುತ್ತೆ. ಸೊ ರಕ್ತದಿಂದ ಇನ್ನೊಂದು ಹಸುವಿಗೆ ಅಥವಾ ಇನ್ನೊಂದು ಜಾನುವಾರಿಗೆ ಹರಡದ ರೀತಿಯಲ್ಲಿ ಏನು ವಾಹಕಗಳಿದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಇವಾಗಲೇ ಚರ್ಚೆ ಮಾಡಿದ್ದೀವಿ. ಈ ಉಣ್ಣಿಗಳ ಹತೋಟಿಯನ್ನು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮುಖ್ಯವಾಗಿ ಮೂರು ಥರದ ಔಷಧಿಗಳು ಇದೆ. ಒಂದು ಸ್ಪ್ರೇ ಮಾಡುವಂಥದ್ದು, ಎರಡನೇದಾಗಿ ಡ್ರಾಪ್ಸ್ ಹಾಕುವಂಥದ್ದು, ಮೂರನೇದಾಗಿ ಹೊಟ್ಟೆಗೆ ಕೊಡುವಂಥ ಔಷಧಿಗಳು. ಇದರಿಂದ ಉಣ್ಣಿಗೆ ಹತೋಟಿಯನ್ನು ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾಗಿರುತ್ತದೆ. ಆಮೇಲೆ ತೈಲೇರಿಯಸಿಸ್ಸು ಇಂಥ ರೋಗಗಳು ಬರುವ ಸಾಧ್ಯತೆ ಇದ್ದಾಗ ಅದಕ್ಕೆ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಆಮೇಲೆ ಮುಖ್ಯವಾಗಿ ಪ್ರತಿಯೊಬ್ಬ ಉತ್ತಮ ಹಸು ಸಾಕುವವರು ಹಸುವಿನ ಆರೋಗ್ಯದ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಮತ್ತು ಅವುಗಳ ಜ್ವರವನ್ನು ಪರೀಕ್ಷೆ ಮಾಡಲಿಕ್ಕೆ ಗೊತ್ತಿರಬೇಕು. ಒಂದು ಉಷ್ಣತಾ ಮಾಪಕ ಇಟ್ಕೊಂಡ್ರೆ ಒಳ್ಳೇದು. ಹೌದು, ಈಗೆಲ್ಲ ಒಳ್ಳೆ ಡಿಜಿಟಲ್ ಉಷ್ಣತಾ ಮಾಪಕಗಳು ಬಂದಿದೆ. ಸೊ ಅದರಿಂದಾಗಿ ಸುಲಭವಾಗಿ ನೀವು ಸುಮ್ಮನೆ ಮೈ ಮುಟ್ಟಿ ಜ್ವರ ಇದೆ ಅಂತ ಹೇಳೋದು ಆಗೋದಿಲ್ಲ. ಸೊ ನೀವು ಒಂದು ಕಪ್ಪು ಹಸುವನ್ನು ಬಿಸಿಲಲ್ಲಿ ಮೇಯಕ್ ಬಿಟ್ಟರೆ ಮೈ ಬಿಸಿ ಇರುತ್ತೆ. ಸೊ ಅದರಿಂದಾಗಿ ಸೊ ಅದನ್ನು ಪರಿಗಣನೆ ಮಾಡದೆ ಅವುಗಳ ರೆಕ್ಟಲ್ ಟೆಂಪರೇಚರ್ ನೋಡುವಂಥದ್ದು ಅಷ್ಟು ಮಿನಿಮಮ್ ಕಲ್ತ್ಕೊಂಡಿರಬೇಕು. ಈಗ ಹೆಚ್ಚಿನ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಅದರಿಂದಾಗಿ ಅದೇನು ದೊಡ್ಡ ಕಷ್ಟದ ಕೆಲಸ ಏನೂ ಅಲ್ಲ. ಆಮೇಲೆ ಬಹಳಷ್ಟು ಸಲ ಎಲ್ಲಿ ಫೇಲ್ಯೂರ್ ಆಗ್ತಾರಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಚಿಕಿತ್ಸೆಯನ್ನು ಕೊಡೋದಿಲ್ಲ. ನಾನು ಹೇಳಿದೆ ಪ್ರತಿಯೊಂದು ರೋಗಕ್ಕೂ ಸ್ಪೆಸಿಫಿಕ್ ಆದ ಒಂದು ಔಷಧಿಗಳಿದೆ, ಅದನ್ನೇ ಬಳಸಬೇಕು. ರೋಗದ ಲಕ್ಷಣ ಒಂದೇ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಂದೇ ಔಷಧಿ ಆಗೋದಿಲ್ಲ. ಅದರಿಂದಾಗಿ ಅದು ಮತ್ತು ಎರಡನೇದಾಗಿ ಉಲ್ಬಣಗೊಂಡ ಪೂರ್ವದಲ್ಲಿ ಇಂಜೆಕ್ಷನ್ ಕೊಡಿಸ್ಬಿಟ್ರೆ ಪೂರ್ತಿಯಾಗಿ ಅದು ರಿಕವರಿ ಆಗೋಗುತ್ತೆ. ಪ್ರಾರಂಭದಲ್ಲೇ ಕೊಡಿಸ್ಬಿಡ್ಬೇಕು. ಹೌದು, ಕಾಯೋದಕ್ಕೆ ಹೋಗಬಾರ್ದು, ನಾಳೆಗೆ ನಾಡಿದಿಗೆ ಅಂತ ವೆಯ್ಟ್ ಮಾಡಬಾರ್ದು, ಮುಂದಕ್ಕೆ ಹಾಕಬಾರ್ದು. ಹೌದು ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಪ್ರೋಟೋಜೋವಾ ಅಥವಾ ಆದಿಜೀವಿಗಳು ಅಥವಾ ಏಕಕೋಶ ಜೀವಿಗಳಿಂದ ಜಾನುವಾರುಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಬಿ ಚಿದಾನಂದ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-82-17-327. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-82-17-327. ತುಂಬ ಸಂತೋಷ ಡಾಕ್ಟರ್ ಚಿದಾನಂದ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳಲ್ಲಿ ಕಂಡುಬರುವಂಥ ಈ ಪ್ರೋಟೋಜೋವಾ ಅಥವಾ ಆದಿಜೀವಿ ಅಥವಾ ಏಕಕೋಶ ಜೀವಿಗಳಿಂದ ಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿಗಳು, ಅರಬಿಕಾ ಚೆರಿ 13,500 ರೂಪಾಯಿಯಿಂದ 15,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಮುತ್ತಾರ್ಮುಡಿ ಗ್ರಾಮದ ದಿವಂಗತ ಕೋಡಿ ಚಂಗಪ್ಪನವರ ಧರ್ಮಪತ್ನಿ ಕೋಡಿ ನೀಲಮ್ಮ ಅವರು 94ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 5:30 ಗಂಟೆಗೆ ನಿಧನರಾಗಿದ್ದಾರೆ. ಕೋಡಿ ನೀಲಮ್ಮ ಅವರ ತವರು ಮನೆ ಸುಂತಾರು ಚೆಟ್ಟಳ್ಳಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತದ ಕಡೆಯಿಂದ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಸಂವಿಧಾನ ದಿನಾಚರಣೆ ಏರ್ಪಾಡಾಟು. ಇದಕ್ಕೂ ಮುಂದೆ 8:30 ಗಂಟೆಗೆ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಪೇಟೆನ ಗಾಂಧಿ ಬಾಣಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಮುಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೇಷನ ಹಾಕಿ ಸಂವಿಧಾನ ಪುಸ್ತಕನ ಹಿಡಿದು ಗಾಡಿಲಿ ಮೆರವಣಿಗೆಯೊಟ್ಟಿಗೆ ಜಾಥಾ ಕಾರ್ಯಕ್ರಮ ನಡೆದಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, MSME ನಿರ್ದೇಶನಾಲಯ, KCTU ಬೆಂಗಳೂರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇವರ ಕೂಡುಕೂಟಲಿ ಕೊರೋನಾ ಕಾಯಿಲೆ ಬಂದ ಮೇಲೆ ನಷ್ಟಕ್ಕೆ ಸಿಕ್ಕಿಕೊಂಡ ಉದ್ಯಮಗಳ ಪುನಃ ಏಳಿಗೆ ಮಾಡಿಕೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಟ್ರೇಡ್ ರಿಸೀವೇಬಲ್ ಡಿಸ್ಕೌಂಟ್ ಸಿಸ್ಟಮ್ ಟ್ರೇಡ್ಸ್ ಯೋಜನೆ ಕುರಿತು ಇಂದು ಮಡಿಕೇರಿಪೇಟೆನ ರೆಡ್ ಬ್ರಿಕ್ಸ್ ಇನ್ಲಿ MSME ಉದ್ದಿಮೆದಾರರಿಗೆ ಮಾಹಿತಿ ಕೊಡುವ ಕಾರ್ಯಾಗಾರ ನಡೆದು ಶನಿವಾರ ಸಂತೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಶನಿವಾರ ಸಂತೆ ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಡ್ದು 27 ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಶನಿವಾರ ಸಂತೆ ಗುಡುಗಳಲ್ಲಿ KRC ಸರ್ಕಲ್, ಅಡ್ಡ ಶೆಟ್ಟಳ್ಳಿ, ಶೆಟ್ಟಿಗನಹಳ್ಳಿ, ಮಾದರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ನಾಳೆ ಮತ್ತೆ ನಾಡ್ದು 2 ದಿನ ಕುಶಾಲನಗರ, ಸುಮಾರ್ಪೇಟೆ, ವಿರಾಜಪೇಟೆ ಹಾಗೆ ಗೋಣಿಕೊಪ್ಪ ಉಪವಿಭಾಗ ಕಚೇರಿಯಲ್ಲಿ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರನ ಕೇಳಿ ತಿಳ್ಕಣಿಕೆ ಜನಸಂಪರ್ಕ ಸಭೆನ ಏರ್ಪಾಡು ಮಾಡಿದ್ದು. ಆದರೆ ಇದೀಗ ಆಡಳಿತಾತ್ಮಕ ನ್ಯಾಯಾನಂದ ಈ ಸಭೆನ ಮುಂದಕ್ಕೆ ಹಾಕೊಳ್ಳೋ, ಮುಂದೆ ಸಭೆ ನಡೆಯುವ ತಾರೀಕನ್ನ ಸದ್ಯದಲ್ಲೇ ತಿಳಿಸಿವೆತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ವಿರಾಜಪೇಟೆ ಹಾಗೆ ಪೊನ್ನಂಪೇಟೆಯಲ್ಲಿ ವಾರಕ್ಕೊಮ್ಮೆ ಗಾಡಿಗಳ ತಪಾಸಣಾ ಕ್ಯಾಂಪ್ನ ಮಾಡೋಕೂತ ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವು ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರ ಮನವಿ ಮಾಡಿದ್ದು. ಇದೀಗ ಶಾಸಕರ ಈ ಮನವಿಗೆ ಸಾರಿಗೆ ಮಂತ್ರಿಗ ವಾರಕ್ಕೊಮ್ಮೆ ವಿರಾಜಪೇಟೆ ಹಾಗೆ ಪೊನ್ನಂಪೇಟೆಯಲ್ಲಿ ಗಾಡಿಗಳ ತಪಾಸಣಾ ಕ್ಯಾಂಪ್ನ ಮಾಡಿತ್ತ ಸಂಬಂಧಪಟ್ಟವಕ್ಕೆ ಸೂಚನೆ ಕೊಟ್ಟಳು. ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ 29 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಗೋಣಿಕೊಪ್ಪದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಸಭಾಬಾಡಲಿ ಮಾಧ್ಯಮ ಸ್ಪಂದನದ ದೊಡ್ಡ ಮಟ್ಟದ ರಕ್ತದಾನ ಶಿಬಿರ ಏರ್ಪಾಡಾಟು. ಕೊಡಗುಗೌಡ ಮಾಜಿ ಯೋಧರ ಒಕ್ಕೂಟ ಮಡಿಕೇರಿ ಇವರ ಕಡೆಯಿಂದ ಬರುವ ತಿಂಗಳ 10 ಡಿಸೆಂಬರ್ 6 ಬೆಳಿಗ್ಗೆ 10 ಗಂಟೆಗೆ ಒಕ್ಕೂಟದ ಅಧ್ಯಕ್ಷ ತುಮ್ತಜ್ಜಿರ ದಯಾನಂದ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ 15ನೇ ವರ್ಷದ ಸಂತೋಷಕೂಟ ಜಂಬರ ಏರ್ಪಾಡಾಟು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ವಿರಾಜಪೇಟೆ ಪಟ್ಟಣ ಪಂಚಾಯಿತಿ, ಪೊನ್ನಂಪೇಟೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಈ ಎಲ್ಲವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿರಾಜಪೇಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ತಯಾರಾಗಿರುವ ಅರೆಭಾಷೆ ನಾಟಕ ಅಪ್ಪ ನಾಡ್ದು 27 ಸಾಯಂಕಾಲ 5 ಗಂಟೆಯಿಂದ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಆಡಿಟೋರಿಯಂಲಿ ಪ್ರದರ್ಶನ ಇದೆ. ಹಾಗೆ ಅಕಾಡೆಮಿನ ಕಡೆಯಿಂದ ಇದೇ 30 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ 2024 ಸಾಲಿನ ಗೌರವ ಇನಾಮ್ ಕೊಡುವ ಜಂಬರ ಏರ್ಪಾಡಾಟು. ಕಾಂತೂರು, ಮೂರ್ನಾಡ್ ಹಾಗೆ ಹೊದ್ದೂರು ಗ್ರಾಮ ಪಂಚಾಯಿತಿ, ಕಂದಾಯ ಇಲಾಖೆ, ಬೃಂದಾವನ ಆಸ್ಪತ್ರೆ, ಮೈಸೂರು ಈ ಎಲ್ಲವರ ಕೂಡುಕೂಟಲ್ಲಿ ನಾಡ್ದು 27 ಬೇಸ್ತೋರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಮೂರ್ನಾಡ್ನ PM ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ಲಿ ಪುಕ್ಸಟ್ಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್ಕೆ ಮೂರ್ನಾಡ್ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ನಾಪೋಕುಲು ಮತ್ತು ಹೊದ್ದೂರು ಪೀಡರ್ಗಳಲ್ಲಿ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ